ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9480085966. ತುಂಬ ಸಂತೋಷ ಡಾಕ್ಟರ್ ಗುರುಪ್ರಸಾದ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆಯ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬಾಳೆ ಬೇಸಾಯ ಕುರಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಆರ್ ಗುರುಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮವಾಗಿತ್ತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 6:30 ಅವಲೋಕನ, 6:51 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು, 7:02 ಎಫ್ಎಂ ರೇನ್ಬೋ ಸಹಯೋಗದೊಂದಿಗೆ ಜಾಲಿ ರೈಡ್. ಏಳು 7:45 ಪ್ರಧಾನಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ 8 ವರ್ಷಗಳ ಸಾಧನೆ, ತಂತ್ರಜ್ಞಾನದಿಂದ ಸಶಕ್ತವಾದ ಭಾರತ, ಈ ಕುರಿತು ಹಣಕಾಸು ತಜ್ಞರು ಮತ್ತು ಉದ್ಯಮ ಸಲಹೆಗಾರರಾದ ಶರಣ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್. ಇದು ಆಕಾಶವಾಣಿ ಸುದ್ದಿ ವಿಭಾಗದ ಕೊಡುಗೆ. ಘನತೆ ವೆತ್ತ ರಾಷ್ಟಪತಿಗಳಾದ ಶ್ರೀ ರಾಮನಾಥ ಕೋವಿಂದ್ ಅವರು ಬೆಂಗಳೂರಿನ ದೊಡ್ಡಕಲ್ಲಸಂದ್ರದಲ್ಲಿರುವ ಇಸ್ಕಾನ್ನಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಮಾದರಿಯನ್ನು ಲೋಕಾರ್ಪಣೆ ಮಾಡಿದ ಕಾರ್ಯಕ್ರಮದ ಬಾನುಲಿ ವರದಿ. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:05 ನಾಟಕ ಹೆತ್ತೊಡಲು, ಎಂಕೆ ಇಂದಿರಾ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದ್ದಾರೆ ಟಿಎಂ ಸತೀಶ್. ನಿರ್ದೇಶನ ಎಚ್ಎಸ್ ಪಾರ್ವತಿ. 10:35 ತೂಗು ಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆಯ ಪ್ರಸಾರದಲ್ಲಿ 6:05 ಚಿಂತನ ಎಂಡಿ ಗೋಗೇರಿ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.